ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಉತ್ತಮ ಆರೋಗ್ಯ ಹಾಗೂ ಶಿಕ್ಷಣ ನೀಡಲು ಸಚಿವ ಮುನಿಯಪ್ಪ ಕರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಹೆಚ್ಚುವರಿ ದಾಖಲೆ ಸಲ್ಲಿಸಲು ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸುಪ್ರೀಂಕೋರ್ಟ್ ಅನುಮತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅರಣ್ಯ ಪರಿಸರ ಸಚಿವ ಮಾತನಾಡುತ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ವಿಶ್ವಕ್ಕೆ ದೊಡ್ಡ ಸವಾಲಾಗಿದೆ. ವಿಶ್ವಸಂಸ್ಥೆ ಈ ವರ್ಷ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಅಂತ್ಯ ಹಾಡೋಣ ಎಂಬ ಘೋಷವಾಕ್ಯದೊಂದಿಗೆ ಪರಿಸರ ದಿನ ಆಚರಣೆಗೆ ಕರೆ ನೀಡಿದೆ. ಬಟ್ಟೆ ಚೀಲ ಬಳಕೆ ಮಾಡೋಣ, ಭೂತಾಯಿಯನ್ನು ಪ್ಲಾಸ್ಟಿಕ್ ಮಾಲಿನ್ಯದಿಂದ ರಕ್ಷಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ಸುಂದರ ಪರಿಸರ ಪ್ರಿಯಾಗಿ ನೀಡೋಣ. ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಶ್ರೋತೃಗಳೇ, ಸಮಯ 6:51:10. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕೃಷಿ ರಂಗದಲ್ಲಿ ಡಿಜಿಟಲ್ ಕಿರು ಉದ್ಯಮ ಈ ವಿಚಾರವಾಗಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಸಹ ಕೇಳಬಹುದು. ರೈತ ಬಾಂಧವರೇ, ಇನ್ನೀಗ ಡಿಜಿಟಲ್ ಕಿರು ಉದ್ಯಮ ಈ ವಿಚಾರವಾಗಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಡಿಜಿಟಲ್ ಲೋಕದಲ್ಲಿ ಯಾವ್ಯಾವ ಕ್ರಾಂತಿ ಆಗ್ತಾ ಇದೆ, ಡಿಜಿಟಲ್ ಮಾಹಿತಿಯನ್ನು ಬಳಸಿಕೊಂಡು ನಾವು ಏನು ಮಾಡಬಹುದು, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ರೈತರು ಇವತ್ತು ಸಾಕಷ್ಟು ಬೆಳೆಯನ್ನು ಬೆಳೀತಾರೆ, ಸಾಕಷ್ಟು ವಿಷಯಗಳು ಅವರ ಎದುರಿಗಿದ್ದಾವೆ. ಆದರೆ ಮಾಹಿತಿ ಕೊರತೆಯಿಂದ ಅವರು ಬೆಳೆ ನಷ್ಟ ಆಗ್ತಾ ಇದೆ. ಯಾಕಂದರೆ ಇವತ್ತು ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆ ಇಲ್ಲದೇ ಸುಮಾರು ನಷ್ಟ ಆಗಿಬಿಡ್ತದೆ. ಅದೇ ಥರ ಯಾವುದೋ ಹೊಸ ಹೊಸ ಬೆಳೆ ಬೆಳೀಬೇಕು ಅಂತಿದ್ದಾಗ ಅವರಿಗೆ ಬೆಳೀಬೇಕು ಅಂತ ಮನಸ್ಸಿರ್ತದೆ, ಆದರೆ ಮಾಹಿತಿ ಕೊರತೆಯಿಂದ ಅವರಿಗೆ ಆ ಬೆಳೆ ಬೆಳೀಲಿಕ್ಕೆ ಆಗಲ್ಲ. ಇವತ್ತು ಈ ಥರ ವಾತಾವರಣ ಇದ್ದರೂ ಕೂಡ ಜಾಸ್ತಿ ಮಾಹಿತಿಯನ್ನು ಕಲೆ ಹಾಕ್ಕೊಂಡ್ರೆ ಅಥವಾ ತಿಳಿದವ್ರ ಜೊತೆಗೆ ವ್ಯವಹಾರ ಮಾಡ್ತಾ ಹೋದರೆ ನಾವು ಇವತ್ತು ಕಡಿಮೆ ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಇವತ್ತು ನಮ್ಮ ಜೊತೆಗೊಬ್ಬರು ಈ ಡಿಜಿಟಲ್ ಮಾಹಿತಿ ಯುಗದಲ್ಲಿ ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ಜೀವನ ನಡೆಸುತ್ತಿರುವ ಮಾಗಡಿಯ ಮಂಜುನಾಥ್ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಮಂಜುನಾಥ್ ಅವರೇ, ನಮಸ್ಕಾರ. ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಆಕಾಶವಾಣಿ ಬೆಂಗಳೂರು ಚಾನಲ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಏನ್ ಮಾಡ್ತೀರಿ ಮಂಜುನಾಥ್ ಅವರು? ನಾನು ಆಕ್ಸಿಸ್ ಲೈವ್ಲಿಹುಡ್ಸ್ ಮತ್ತೆ L&T ಫೈನಾನ್ಸ್ ಸಹಯೋಗದ ಡಿಜಿಟಲ್ ಸಖಿ ಪ್ರಾಜೆಕ್ಟ್ನಲ್ಲಿ ಕ್ಲಸ್ಟರ್ ಮ್ಯಾನೇಜರ್ ಆಗಿ ಒಂದು 4 ವರ್ಷದಿಂದ ಕೆಲಸವನ್ನ ಮಾಡ್ತಾ ಇದ್ದೀನಿ ಸರ್. ಡಿಜಿಟಲ್ ಹಣಕಾಸಿನ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತೆ ಮಹಿಳಾ ಉದ್ದಿಮೆದಾರರಿಗೆ ತರಬೇತಿ ಮತ್ತೆ ಅವರ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ನ ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರಾಗಿರ್ಬೋದು ಅಥವಾ ಯಾವುದು ಒಂದು ಮನೆಗಳಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಡಿಜಿಟಲ್ ಬಗ್ಗೆ ಅಂದ್ರೆ ಡಿಜಿಟಲ್ ಹಣಕಾಸಿನ ಬಗ್ಗೆ ಅರಿವು ಅವರಿಗೆ ಅಷ್ಟು ಜ್ಞಾನ ಇರೋದಿಲ್ಲ. ನಮ್ಮ ಡಿಜಿಟಲ್ ಸಖಿ ಯೋಜನೆಯ ಮುಖಾಂತರ ಅವರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು ಮತ್ತೆ ಫ್ಯಾಮಿಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಅದರ ಹಣಕಾಸಿನ ಬಗ್ಗೆ ಅವರಿಗೆ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು, ಬಡ್ಜೆಟ್ ಅನ್ನ ಬರೀತಕ್ಕಂಥದ್ದು ಅಥವಾ ಸರ್ಕಾರಿ ಯೋಜನೆಗಳ ಬಗ್ಗೆ ಅರಿವು ಇರೋದಿಲ್ಲ, ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಡಿಜಿಟಲ್ ಸಖಿ ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿದೆ ಸರ್. ಆ ಉದ್ದೇಶವನ್ನ ಈಡೇರಿಸೋದಕ್ಕೋಸ್ಕರ ಡಿಜಿಟಲ್ ಸಖಿ ಕಾರ್ಯಕ್ರಮವನ್ನು ಗ್ರಾಮೀಣ ಭಾಗದಲ್ಲಿ ತುಮಕೂರು, ಕೋಲಾರ ಮತ್ತೆ ಬೀದರ್, ಗುಲ್ಬರ್ಗ, ತಮಿಳುನಾಡಲ್ಲಿ ಮಧುರೈ ಮತ್ತೆ ಕೇರಳದಲ್ಲಿ ಎರಡು ಜಿಲ್ಲೆಗಳಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಆಕ್ಸಿಸ್ ಲೈವ್ಲಿಹುಡ್ ಸಂಸ್ಥೆಯವರು ನಿರ್ವಹಿಸ್ತಾ ಬಂದಿದ್ದೀವಿ ಸರ್. ಯಶಸ್ವಿಯಾಗಿ 4ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಸಾಕಷ್ಟು ಲಕ್ಷಾಂತರ ಜನಗಳಿಗೆ ನಾವು ಡಿಜಿಟಲ್ ಹಣಕಾಸಿನ ಬಗ್ಗೆ ಅರಿವನ್ನ ಈಗಾಗಲೇ ಮೂಡಿಸ್ತಾ ಬಂದಿದ್ದೀವಿ. ಈಗ ರೈತ ಕುಟುಂಬದ ಬಗ್ಗೆ ನಾವು ವಿಚಾರ ಮಾಡೋಕೆ ಅವರಿಗೆ ಏನೇನು ಕೊರತೆ ಕಂಡು ಬಂದಿದೆ ತಮ್ಮ ಒಂದು ಅನುಭವದ ಪ್ರಕಾರ? ಸರ್, ಕಳೆದ ಒಂದು 4 ವರ್ಷದಿಂದ ಈ ಪ್ರಾಜೆಕ್ಟ್ನ ನಾವು ಗ್ರಾಮೀಣ ಭಾಗದಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆ ಗ್ರಾಮೀಣ ಭಾಗದಲ್ಲೇ ಮಾಡ್ತೀವಿ ಅಂದರೆ ಈ ಒಂದು ಅರಿವು ಡಿಜಿಟಲ್ ಬಗ್ಗೆ ಅರಿವು ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಇರುತ್ತೆ. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರೋದ್ರಿಂದ ಅವ್ರಿಗೆ ಅದರ ಅರಿವು ಕಡಿಮೆ ಇರುತ್ತೆ. ಅದರ ಅರಿವನ್ನು ನಾವು ಮೂಡಿಸ್ತಾ ಬಂದ ಏನು ವಿಷಯ ಅರಿವು ಕಡಿಮೆ ಇರುತ್ತೆ? ಒಂದು ಡಿಜಿಟಲ್ ಬಗ್ಗೆ ಅರಿವು, ಡಿಜಿಟಲ್ ತಂತ್ರಜ್ಞಾನದ ಬಗ್ಗೆ ಅರಿವು ಜ್ಞಾನ ಕಡಿಮೆ ಇರುತ್ತೆ. ಸೊ ಸರ್ಕಾರಿ ಯೋಜನೆಗಳು ಸಾಕಷ್ಟು ಇರುತ್ತೆ, ಸರ್ಕಾರಿ ಯೋಜನೆಗಳು ಅವರ ಮನೆ ಬಾಗಿಲಿಗೆ ತಲುಪ್ತಾ ಇರೋದಿಲ್ಲ. ಆ ಒಂದು ಯೋಜನೆಗಳನ್ನ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥದ್ದು ಮತ್ತು ಡಿಜಿಟಲ್ ಅರಿವನ್ನು ಮೂಡಿಸ್ತಕ್ಕಂಥದ್ದು ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಒಂದು ಈ ಯೋಜನೆಯ ಕರ್ತವ್ಯ. ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಪ್ರತಿಯೊಂದು ಮನೆಗೂ ಕೂಡ ನಾವು ನಮ್ಮ ಡಿಜಿಟಲ್ ಸಖಿಗಳು ಭೇಟಿ ಕೊಟ್ಟಾಗ ಅವರಲ್ಲಿ ಯಾವ ತರ ಸರ್ಕಾರಿ ಯೋಜನೆಗಳನ್ನ ಬಳಕೆ ಮಾಡ್ಕೊಂಡಿರೋದಿದ್ದಾರೆ. ಒಂದೀಗ ಗ್ರಾಮದಲ್ಲಿ ಒಂದು ಕುಟುಂಬದಲ್ಲಿ ಒಂದು 4 ಜನ ಇದ್ರೆ 4 ಜನದಲ್ಲಿ ಕೇವಲ ಒಬ್ಬರು ಮಾತ್ರ ಇನ್ಸೂರೆನ್ಸ್ಗಳನ್ನ ಮಾಡಿಸ್ಕೊಂಡಿರೋದು ಅಥವಾ ಸರ್ಕಾರಿ ಯೋಜನೆಗಳನ್ನ ಪಡ್ಕೊಂಡಿರ್ತಾರೆ. 3 ಜನ ಇರ್ತಕ್ಕಂಥವ್ರು ಯಾರು ಪಡ್ಕೊಂಡಿರೋದಿಲ್ಲ. ಯಾಕಂದ್ರೆ ಅದರಲ್ಲಿ ಅವ್ರಿಗೆ ಅರಿವು ಕೊರತೆ ಇರುತ್ತೆ, ಜೊತೆಗೆ ಅವರು ನಾವು ಅಷ್ಟು ದೂರ ಪ್ರಯಾಣ ಮಾಡಿ ಯೋಜನೆಗಳನ್ನ ಪಡ್ಕೊಳ್ಳೋದು ಹೇಗೆ, ಮತ್ತೆ ಎಲ್ಲವದ್ದು ಕೂಡ ಈ ಹಿಂದೆ ನಾವು ಒಂದು 5-10 ವರ್ಷ ಹಿಂದೆ ಹೋದ್ರೆ ಎಲ್ಲ ಒಂದು ಸರ್ಕಾರಿ ಯೋಜನೆಗಳಿಗೂ ನಾವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಕೇವಲ ಬರವಣಿಗೆ ಮುಖಾಂತರ. ಸರ್ಕಾರಿ ಯೋಜನೆಗಳು ಅಂದ್ರಲ್ಲ, ಯಾವ್ಯಾವ ಸರ್ಕಾರಿ ಯೋಜನೆಗಳು ಇದಾವೆ ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಸರ್, ಸರ್ಕಾರಿ ಯೋಜನೆಗಳಂದ್ರೆ ಈಗ ನಾವು ಗ್ರಾಮೀಣ ಭಾಗದಲ್ಲಿ ನೋಡೋದಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಗಳನ್ನು ತಿಳಿದಿದೆ. ಪೋಸ್ಟ್ ಆಫೀಸ್ನಲ್ಲಿ ಯೋಜನೆಗಳನ್ನ ನಾವು ಪ್ರಾರಂಭ ಮಾಡಬಹುದು. ಈ ಹಿಂದೆ ನಾವು ಏನ್ ಮಾಡ್ತೇವೆ, ಅಪ್ಲಿಕೇಶನ್ ಅಲ್ಲಿ ಹೋಗಿ ಬರ್ಕೊಟ್ಬಿಟ್ಟು ಬರ್ತಕ್ಕಂಥ ಇದು ಒಂದು ಪ್ರೋಸೆಸ್ ಇತ್ತು. ಇವಾಗ ಏನಾಗಿದೆ ಅಂದ್ರೆ ಅದು ಡಿಜಿಟಲೈಸ್ ಆಗಿದೆ. ಪ್ರತಿಯೊಂದು ಕೂಡ ನಾವು ಡಿಜಿಟಲ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬಹುದು. ಈಗ ನಾವು QR ಕೋಡ್ ಅಂತಿದ್ದೆ, ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಅಂದ್ಬಿಟ್ಟು ಈ ಅಂಗಡಿಗಳಲ್ಲಿ ನಾವು ಅದನ್ನ ಕೋಡ್ಗಳನ್ನ ನಾವು ನೋಡಬಹುದು. ಈ ಹಿಂದೆಲ್ಲ ನಾವೇನ್ ಮಾಡ್ತೀವಿ, ಕ್ಯಾಶ್ ನ ಬಳಕೆ ಮಾಡಿಕೊಂಡು ಅಂದ್ರೆ ಹಣವನ್ನ ನೀಡಿ ಒಂದು ವಸ್ತುವನ್ನ ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಡಿಜಿಟಲ್ ಮುಖಾಂತರ ನಾವು ಒಂದು ಕೇವಲ ಒಂದು 5-10 ಸೆಕೆಂಡ್ ಒಳಗಡೆ ಕೂಡ ನಾವು ಪೇಮೆಂಟ್ ಅನ್ನ ಮಾಡೋದ್ರ ಮುಖಾಂತರ ನಾವು ಅದನ್ನ ವಸ್ತುವನ್ನ ಪರ್ಚೇಸ್ ಮಾಡಬಹುದು. ಡಿಜಿಟಲೈಸ್ ಆಗ್ತಾ ಇರೋದ್ರಿಂದ ದೇಶ ಆ ಡಿಜಿಟಲೈಸ್ ಆಗ್ತಕ್ಕಂಥ ಅರಿವನ್ನ ಮತ್ತೆ ಶಿಕ್ಷಣವನ್ನ ನೀಡತಕ್ಕಂಥ ಕೆಲಸವನ್ನ ನಮ್ಮ ಯೋಜನೆ ಮುಖಾಂತರ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಸಾಕಷ್ಟು ಯೋಜನೆಗಳು, ಯೋಜನೆ ಒಂದು ಕನ್ಯಾ ಸಮೃದ್ಧಿ ಆಗಿರ್ಬೋದು, ಮತ್ತೆ PMSBY ಒಂದು ಇನ್ಸೂರೆನ್ಸ್ ಇದೆ, PMJJBY ಅಂತ ಹೇಳಿದೆ, ಅಂದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ. ಸೊ ಈ ಯೋಜನೆಗಳ ಅರಿವು ಅವರಿಗೆ ಅಂದ್ರೆ ಅಕೌಂಟ್ ಓಪನಿಂಗ್ ಮಾಡಬೇಕಾದ್ರೆ ಅವರಿಗೆ ಇರುತ್ತೆ. ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ಸ್ ಗಳಾಗಿರ್ಬೋದು, ಅದ್ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾರೆ ಇತರ ಯೋಜನೆಗಳಿದೆ ಮಾಡಿಸ್ಕೊಳ್ಳಿ ಅಂತ. ಅದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಯಾವಾಗ ನಾವು ಮನೆ ಭೇಟಿ ಮಾಡಿದಾಗ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ, ಜೊತೆಗೆ ಮಾಡಿಸ್ಕೊಂಡಿರೋದಿಲ್ಲ, ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಡಾಟಾ ಕಲೆಕ್ಟ್ ಮಾಡಿಕೊಂಡು ಯಾವ ವ್ಯಕ್ತಿಗೆ ಆ ಯೋಜನೆಗೆ ತಲುಪಿರೋದಿಲ್ಲ ಆ ಯೋಜನೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಬ್ಯಾಂಕ್ ಮತ್ತು ಇತರ ಸಂಘ ಸಂಸ್ಥೆಗಳ ಮುಖಾಂತರ ಆಗಿರ್ಬೋದು ಅಥವಾ ಇತರ ಒಂದು ಸೈಬರ್ ಸೆಂಟರ್ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿರ್ತಾರೆ ಅಥವಾ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರ ಮುಖಾಂತರ ಆ ಯೋಜನೆಗಳನ್ನ ತಲುಪಿಸ್ತಕ್ಕಂಥ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಡಿಜಿಟಲ್ ಸಖಿ ಯೋಜನೆ ಮುಖಾಂತರ ಡಿಜಿಟಲ್ ಸಖಿಗಳು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸರ್. ಇದರಲ್ಲಿ ಮತ್ತೆ ಯಾವ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತೀರಿ? ಸೊ ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟ ಯೋಜನೆ FID ಆಗಿರ್ಬೋದು ಅಥವಾ ವ್ಯಾಪಾರಿಗಳಿಗೆ ಫಸಾಯಿ ಅಂತ ಅಂದ್ಬಿಟ್ಟು ಅಂದ್ರೆ ಏನು ಆಹಾರ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಆಹಾರ ಸಂಸ್ಕರಣೆ ಮಾಡ್ತಕ್ಕಂಥವ್ರು ಕಿರು ಆಹಾರ ಉದ್ಯಮ ಉದ್ಯಮದವರಿಗೆ ನಾವು ಫಸಾಯಿ ಲೈಸೆನ್ಸ್ ಗಳನ್ನ ಮಾಡಿಸ್ಕೊಳ್ತಕ್ಕಂಥಾಗಿರ್ಬೋದು ಅಥವಾ MSME ಮೈಕ್ರೋ ಸ್ಮಾಲ್ ಇಂಡಸ್ಟ್ರಿ ಸಂಬಂಧಪಟ್ಟ ಲೈಸೆನ್ಸ್ ಆಗಿರ್ಬೋದು ಇದನ್ನ ಮಾಡಿಸ್ಕೊಂಡು ಅದರಿಂದ ಸಿಗ್ತಕ್ಕಂಥ ಅನುಕೂಲಗಳನ್ನ ನಾವು ಅವ್ರ ಜನಗಳಿಗೆ ತಲುಪಿಸಿ ಅವರ ಒಂದು ಆದಾಯವನ್ನು ನಾವು ಹೆಚ್ಚಳ ಮಾಡ್ತಾ ಇದೀವಿ. ಯಾವ ತರ ನಿಮ್ಮ ಅನುಭವ ಹೇಳ್ತೀರಿ ಅವರಿಗೆ? ಸೊ ಆದಾಯ MSME MSME ಅಂದ್ರೆ ಈಗ ಯಾವುದೇ ಒಂದು ಈಗ ಸರ್ಕಾರದ ಯೋಜನೆ ಇದೆ, ಒಂದು ಮುದ್ರಾ ಯೋಜನೆ ಅಂತ ಹೇಳಿದೆ. ಆ ಮುದ್ರಾ ಯೋಜನೆಯಲ್ಲಿ ಆ ವ್ಯಕ್ತಿ ಒಂದು ಏನು ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿ ಲೋನ್ ತಗೊಳ್ತಬೇಕಂದ್ರೆ ಕಂಪಲ್ಸರಿ ಅವರಿಗೆ MSME ಸರ್ಟಿಫಿಕೇಟ್ ಅಥವಾ ಲೈಸೆನ್ಸ್ ಇರಲೇಬೇಕಾಗುತ್ತೆ, ಮತ್ತೆ ಬಿಸ್ನೆಸ್ ಪ್ಲಾನ್ಗಳನ್ನ ಆ ವ್ಯಕ್ತಿ ಮಾಡ್ಕೊಂಡಿರಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ MSME ಸರ್ಟಿಫಿಕೇಟ್ಸ್ಗಳನ್ನ ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ಕೊಡ್ತಾ ಇದೀವಿ. MSME ಸರ್ಟಿಫಿಕೇಟ್ ಮಾಡ್ಕೊಂಡು ಇತರ ಯೋಜನೆಗಳನ್ನ ನೀವು ತಗೋಬಹುದು. ಅದ್ರಲ್ಲಿ ಸಬ್ಸಿಡಿ ಕೂಡ ಇರುತ್ತೆ ಸರ್, ಸಾಕಷ್ಟು ಸಬ್ಸಿಡಿಗಳಿರುತ್ತೆ. ಮತ್ತೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಕೂಡ ಲೈಸೆನ್ಸ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬೇಕಾಗಿದೆ. ಅದನ್ನ ನಾವು ಡಿಜಿಟಲ್ ಸಖಿ ಪ್ರಾಜೆಕ್ಟ್ ನ ಮುಖಾಂತರ ಏನ್ ಮಾಡ್ತಿದ್ವಿ ಅಂದ್ರೆ ಲೈಸೆನ್ಸ್ ಗಳನ್ನ ತಲುಪಿಸ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಮತ್ತೆ ಅದರಿಂದ ಸಿಗ್ತಕ್ಕಂಥ ಅನುಕೂಲಗಳನ್ನ ವ್ಯಾಪಾರಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಈ ತರ ಎಲ್ಲ ಅನುಕೂಲಗಳಿದೆ ನೀವು ಅಪ್ಲೈ ಮಾಡಬಹುದು ಅಂತೇಳಿ ನಾವು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಅವರ ಒಂದು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ನ ಕೂಡ ನಾವು ಈ ಮುಖಾಂತರ ಸರ್ಕಾರಿ ಯೋಜನೆಗಳನ್ನ ತಲುಪಿಸೋದ್ರ ಮುಖಾಂತರ ಮಾಡ್ತಾ ಇದೀವಿ ಸರ್. ಈಗಾಗಲೇ ತಾವು ಈ ಒಂದು MSME ಅಥವಾ ಕಿರು ಆಹಾರ ಉದ್ಯಮ ಈ ವಿಷಯ ಕುರಿತು ತಾವು ತಮ್ಮ ರೇಡಿಯೋ ಡಿಜಿಟಲ್ ಸಖಿಗಳಿಗೆ ತರಬೇತಿಯನ್ನು ಕೊಟ್ಟರಲ್ಲ, ಆ ಮೂಲಕ ಎಷ್ಟು ಜನ ಹೊಸದಾಗಿ MSME ಯೋಜನೆಗಳನ್ನು ಶುರು ಮಾಡಿಕೊಂಡಿದ್ದಾರೆ, ಮತ್ತೆ ಅವರ ಒಂದು ಸ್ಥಿತಿ ಹೇಗಿದೆ, ಆ ಬಗ್ಗೆ ಏನಾದರೂ ಮಾಹಿತಿ? ಸರ್, ಈಗ ನನ್ನ ಒಂದು ಕಾರ್ಯವ್ಯಾಪ್ತಿಯಲ್ಲಿ 160 ಜನ ಮಹಿಳಾ ವ್ಯಾಪಾರಿಗಳ ಜೊತೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ 160 ಜನದಲ್ಲಿ ಕೂಡ ಒಂದು 90% ಅಷ್ಟು ಎಲ್ಲಾ ವ್ಯಾಪಾರಿಗಳು ಕೂಡ ನಾವು ಈ MSME ರಿಜಿಸ್ಟ್ರೇಷನ್ ಅಂದ್ರೆ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಕೂಡ ಕರೀತಾರೆ, ಅದನ್ನ ಕೂಡ ನಾವು ಅವರಿಗೆ ತಲುಪಿಸಿದ್ದೀವಿ. ನಾವೇ ಹೋಗಿ ಖುದ್ದಾಗಿ ವ್ಯಾಪಾರಿಗಳ ಮನೆಗಳನ್ನ ಭೇಟಿ ಮಾಡಿ, ವ್ಯಾಪಾರಿಗಳ ಅಂಗಡಿಗಳನ್ನ ಭೇಟಿ ಮಾಡಿ, ಆ ಒಂದು ಸರ್ಟಿಫಿಕೇಟ್ಸ್ ಗಳನ್ನ ಫ್ರೀಯಾಗಿ ನಾವೇ ಅದನ್ನ ಮಾಡಿಕೊಟ್ಟಿದೀವಿ. ಮತ್ತೆ ಅವರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಕೂಡ ಮೂಡಿಸಿದೀವಿ. ಒಂದು ಅಂಗಡಿಗಳಲ್ಲಿ ಅದನ್ನ ಡಿಸ್ಪ್ಲೇ ಮಾಡ್ತಕ್ಕಂಥದ್ದಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ಸ್ ಗಳನ್ನ ಕ್ಯೂ ಆರ್ ಕೋಡ್ ಇಟ್ಕೊಳ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಅದನ್ನ ಒಂದು ಸ್ಪೀಕರ್, ಈಗ ಯಾರಾದ್ರೂ ಬಂದು ಪೇಮೆಂಟ್ ಮಾಡ್ತಾರೆ, ಪೇಮೆಂಟ್ ಮಾಡಿ ಜಸ್ಟ್ ಹಿಂಗ್ ಫೋನ್ ತೋರಿಸ್ಬಿಟ್ಟು ಹೋಗ್ತಾರೆ ಅವರು, ಅದು ಪೇಮೆಂಟ್ ನಿಜವಾಗ್ಲೂ ಆಗಿದ್ಯಾ ಅನ್ನೋದ್ರ ಬಗ್ಗೆ ಅರಿವನ್ನು ಕೂಡ ಆ ವ್ಯಾಪಾರಿಗಳಿಗೆ ಇರೋದಿಲ್ಲ, ಯಾಕಂದ್ರೆ ಅವರು ಕೂಡ ಕೆಲ ಬೇರೆ ವ್ಯಾಪಾರಿಗಳನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಅಂತರ್ ಸಂದರ್ಭದಲ್ಲಿ ಅದು ಸ್ಪೀಕರ್ ಮುಖಾಂತರ ಅನೌನ್ಸ್ ಆಗೋದ್ರಿಂದ ಅವ್ರಿಗೆ ಅರಿವು ಬರುತ್ತೆ, ಈ ತರ ಒಂದು ವ್ಯಕ್ತಿ ಈ ತರ ಒಂದು ವಸ್ತುಗಳನ್ನು ತೆಗೆದುಕೊಂಡು ಪರ್ಚೇಸ್ ಮಾಡಾದ್ಮೇಲೆ ಪೇಮೆಂಟ್ ನಾ ಮಾಡಿದ್ದೇನೆ ಅಂತೇಳಿ ಅರಿವು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಅರಿವನ್ನು ಮೂಡಿಸುತ್ತೀವಿ, ಜೊತೆಗೆ ಆ ಒಂದು ಅನುಕೂಲ ಇವ್ರಿಗೂ ವ್ಯಾಪಾರಿಗೂ ಆಗೋ ತರ ಒಂದು ಮಾಹಿತಿ ಕೂಡ ರವಾನೆ ಮಾಡ್ತೀವಿ. ಅದನ್ನ ಪ್ರತಿನಿತ್ಯ ಅವ್ರು ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಡಿಜಿಟಲ್ ಬಗ್ಗೆ ಅರಿವು ಜೊತೆಗೆ ಅವ್ರಿಗೆ ಅಪ್ಸ್ಕಿಲಿಂಗ್ ಟ್ರೈನಿಂಗ್ಸ್ ಗಳನ್ನ ಕೂಡ, ಒಂದು ವ್ಯಾಪಾರ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಇನ್ನೂ ಅವ್ರಿಗೆ ಯಾವ ತರ ಜ್ಞಾನದ ಅವಶ್ಯಕತೆ ಇದೆ, ಅಪ್ಸ್ಕಿಲಿಂಗ್ ಟ್ರೈನಿಂಗ್ ಏನ್ ಬೇಕಾಗಬಹುದು. ಸೊ ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು ಅವರ ತಮ್ಮ ಆದಾಯ ವೆಚ್ಚಗಳನ್ನ ಯಾವ್ದು ಕೂಡ ಟ್ರ್ಯಾಕ್ ಮಾಡ್ತಾ ಇರೋದಿಲ್ಲ. ಈಗ ನಮ್ಮ ಡಿಜಿಟಲ್ ಸಖಿ ಯೋಜನೆಯಲ್ಲಿ ಒಂದು ಕ್ರಯೋ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಕ್ರಯೋ ಅಪ್ಲಿಕೇಶನ್ ಅಲ್ಲಿ ಅವ್ರು ಏನ್ ಮಾಡಬಹುದು ಅಂದ್ರೆ ಪ್ರತಿನಿತ್ಯ ಅವ್ರು ಎಷ್ಟು ಆದಾಯವನ್ನು ಮಾಡಿದ್ದಾರೆ, ಪ್ರತಿನಿತ್ಯ ಅವ್ರು ಎಷ್ಟು ಖರ್ಚನ್ನ ಮಾಡಿದ್ದಾರೆ ಅನ್ನೋದ್ರ ಕೂಡ ಅದನ್ನ ಏನ್ ಮಾಡಬಹುದು, ಕ್ರಯೋ ಅಪ್ಲಿಕೇಶನ್ ಮುಖಾಂತರ ಟ್ರ್ಯಾಕ್ ಮಾಡಬಹುದು. ತಿಂಗಳ ಕೊನೆಯಲ್ಲಿ ಅವ್ರಿಗೆ ಏನಾಗ ಗೊತ್ತಾಗುತ್ತೆ, ನನ್ಗೆ ಇಷ್ಟು ಆದಾಯ ಬಂದಿದೆ, ಇಷ್ಟು ಖರ್ಚಾಗಿದೆ, ಮತ್ತೆ ಮುಂದಕ್ಕೆ ಅದನ್ನ ಬಂಡವಾಳಾಗಿ ಯಾವ ತರ ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಕೂಡ ನಾವು ಡಿಜಿಟಲ್ ಸಖಿಗಳು ಅವರ ಮನೆಯನ್ನ ಭೇಟಿ ಕೊಟ್ಟು ಅವ್ರಿಗೆ ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದಾರೆ. ಅನೇಕ ವಿಷಯಗಳ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ಇನ್ನೂ ಕೂಡ ಹೇಳೋರಿದ್ದೀರಿ. ಈಗ ಏನು ಕಿರು ಆಹಾರ ಉದ್ಯಮ ಇದು ಪ್ರಾರಂಭ ಮಾಡಬೇಕಂತ ಸಾಕಷ್ಟು ಜನ ಇದೊಂದು ಹೊಸ ಅವಕಾಶ ಅಂತ ತಿಳ್ಕೊಂಡಿರ್ತಾರೆ. ಖಂಡಿತ ಹೌದಲ್ಲ? ಹೌದು. ಈಗ ಹೊಸದಾಗಿ ಮಾಡೋರಿಗೂ ಕೂಡ ತಾವು ಪ್ರೋತ್ಸಾಹದಾಯಕವಾದ ಈ ಒಂದು ಯೋಜನೆ ಬಗ್ಗೆ ನೀವು ಯಾಕೆ ವಿಚಾರ ಮಾಡಬಹುದು, ಈ ತರ ಕೂಡ ತಾವು ಸಲಹೆ ಕೊಡಬಹುದಲ್ಲ? ಖಂಡಿತ ಸರ್, ಸಲಹೆ ಕೊಡ್ಬೋದು. ಗ್ರಾಮೀಣ ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನಗಳಿಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ತಾ ಇರುತ್ತೆ. ಈಗ ಏನು ಕಿರು ಉದ್ಯಮ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ ಅವರು ಪ್ರಾಡಕ್ಟ್ ಗಳನ್ನ ಎಲ್ಲ ತಯಾರು ಮಾಡ್ತಾರೆ, ಮತ್ತೆ ಅವ್ರಿಗೆ ಒಂದು ಬ್ರಾಂಡಿಂಗ್ ಬಗ್ಗೆ ಅರಿವಿರೋದಿಲ್ಲ, ಮತ್ತೆ ಲೈಸೆನ್ಸ್ ಗಳ ಬಗ್ಗೆ ಅರಿವಿರೋದಿಲ್ಲ. ಈಗ ನನ್ನ ಫಸಾಯಿ ಅಂತ ಹೇಳಿದೆ, ಕಿರು ಉದ್ಯಮದ ಬಗ್ಗೆ ಮಾಡ್ತಾ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ತನ್ನ ಸುತ್ತಮುತ್ತಲ ಜಾಗದಲ್ಲಿ ಮಾತ್ರ ಅದನ್ನ ಅವರು ಮಾರಾಟ ಮಾಡ್ತಾ ಇರ್ತಾರೆ. ಆದ್ರೆ ಅದೇ ಅವ್ರಿಗೆ ಒಂದು ಬ್ರಾಂಡಿಂಗ್ ಅಥವಾ ಒಂದು ಏನು ಲೈಸೆನ್ಸ್ ಗಳನ್ನ ಮಾಡಿಸ್ಕೊಟ್ಟು ಮತ್ತು ಮಾರ್ಕೆಟ್ ಲಿಂಕೇಜಸ್ ಗಳನ್ನ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವರು ಕೂಡ ಸಫಲರಾಗ್ತಾರೆ, ತಮ್ಮ ಆದಾಯದಲ್ಲಿ ಅವ್ರಿಗೆ ಹೆಚ್ಚಳ ಆಗುತ್ತೆ. ಈ ಕೆಲಸವನ್ನು ನಾವು ಡಿಜಿಟಲ್ ಸಖಿ ಯೋಜನೆಯಲ್ಲಿ ಮಾಡ್ತಾ ಇದೀವಿ ಸರ್. ಕಿರು ಉದಾಹರಣೆಗೆ ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತಿರುವಂತಹ ಕೆಲವೊಂದು ಕಿರು ಆಹಾರ ಉದ್ಯಮಗಳ ಉದಾಹರಣೆಯನ್ನು ಕೊಡಿ ಮಂಜುನಾಥ್ ಅವರೇ. ಖಂಡಿತ ಸರ್. ಈಗ ಹಪ್ಪಳ ಅಂತೇಳಿ ಬಂದ್ರೆ ಹಪ್ಪಳ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಫಸ್ಟ್ ನಾವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಬ್ರಾಂಡ್ ನೋಡ್ತೀವಿ, ಇದು ಯಾವ ಬ್ರಾಂಡ್ ಮತ್ತೆ ಅದು ಹಪ್ಪಳ ಯಾವಾಗ ತಯಾರ ಮಾಡಿದ್ರು, ಮ್ಯಾನುಫ್ಯಾಕ್ಚರ್ ಡೇಟ್ ಆಗಿರ್ಬೋದು, ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಇದನ್ನ ಫಸ್ಟ್ ನಾವು ನೋಡ್ತೀವಿ. ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಮಾರಾಟ ಮಾಡೋದಕ್ಕೆ ಒಂದು ಹಪ್ಪಳನ ಮಾಡ್ತಾರೆ, ಒಂದು ಕವರ್ ಹಾಕಿ ಸೇಲ್ ಮಾಡ್ತಾರೆ. ಆದ್ರೆ ಅಲ್ಲೂ ಕೂಡ ಒಂದು ಎಜುಕೇಟೆಡ್ ಪರ್ಸನ್ ಏನ್ ಮಾಡ್ತಾರೆ ಅಂತಂದ್ರೆ ಅದು ಬ್ರಾಂಡ್ ನಿಜವಾಗ್ಲೂ ಬ್ರಾಂಡ್ ಇದೆಯಾ ಅಥವಾ ಅದು ಎಕ್ಸ್ಪೈರಿ ಡೇಟ್ ಇದೆಯಾ ಇದನ್ನ ಕೂಡ ಗಮನ ಹರಿಸ್ತಾರೆ. ಸೊ ನಾವು ಯಾವಾಗ ಈ ತರ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಥವಾ ಲೈಸೆನ್ಸ್ ಸಂಬಂಧಪಟ್ಟಂಗೆ ನಾವು ಮಾಹಿತಿ ಕೊಟ್ರೆ ಜೊತೆಗೆ ಮಾರ್ಕೆಟಿಂಗ್ ಲಿಂಕೇಜ್ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಮುಂದೆ ಬರುತ್ತೆ, ಈ ತರ ಒಂದು ಹಪ್ಪಳ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಟೇಸ್ಟ್ ನೋಡೋದಾದ್ಮೇಲೆ ಆ ವ್ಯಕ್ತಿ ನಿಜವಾಗ್ಲೂ ಅದನ್ನ ಪರ್ಚೇಸ್ ಮಾಡ್ತಾರೆ, ಮತ್ತೆ ಮತ್ತೆ ಅವರು ಬಂದು ಪರ್ಚೇಸ್ ಮಾಡ್ತಕ್ಕಂಥ ಸ್ಥಿತಿ ಇವಾಗ ಇರೋದ್ರಿಂದ ನೀವು ಹಪ್ಪಳ ಒಂದು ನೋಡ್ತೇವೆ ನಾವು ಮಾರ್ಕೆಟ್ ಅಲ್ಲಿ. ಹೌದು ಸರ್. ಆಯ್ತು, ಮತ್ತೆ ನೋಡ್ತೇವೆ ನಾವು. ಸರ್, ಹಪ್ಪಳ ಅಂದ್ರೆ ನಾವು ಅಂದ್ರೆ ಬ್ರಾಂಡ್ ನೋಡ್ತೀವಿ, ಮತ್ತೆ ಸಣ್ಣ ಕಿರು ಉದ್ಯಮ ಈಗ ಏನಂತಂದ್ರೆ ಈಗ ಬೀದಿ ಬದಿಲಿ ಆಗಿರ್ಬೋದು, ಮತ್ತೆ ಬೇರೆ ತರ ಉಪ್ಪಿನಕಾಯಿ ಆಗಿರ್ಬೋದು, ಉಪ್ಪಿನಕಾಯಿ ಮಾರಾಟ ಮಾಡ್ತಕ್ಕಂಥದ್ದಾಗಿರ್ಬೋದು, ಬೇರೆ ತರ ಫುಡ್ ಪ್ರೋಸೆಸ್ ಮಾಡ್ತಕ್ಕಂಥದ್ದು, ಮತ್ತೆ ಕಡಲೆ ಬೀಜ ಆಗಿರ್ಬೋದು. ಸೊ ಈ ತರ ಸಣ್ಣ ಪುಟ್ಟ ಏನ್ ಬರುತ್ತಲ್ಲ ಇದ್ರ ಬಗ್ಗೆ ಎಲ್ಲನೂ ಕೂಡ ವ್ಯಕ್ತಿ ಏನ್ ಮಾಡ್ತಾರೆ, ಫಸ್ಟ್ ನೋಡ್ತಕ್ಕಂಥ ಬ್ರಾಂಡ್ ಟೇಸ್ಟ್ ಮತ್ತೆ ಕ್ಲೀನಿನೆಸ್ ಅದೆಲ್ಲ ನೋಡ್ತಾರೆ. ಇದ್ರ ಬಗ್ಗೆ ನಾವು ಅರಿವನ್ನು ಕೊಡ್ತೀವಿ ಅವರಿಗೆ, ವ್ಯಾಪಾರಿಗಳಿಗೆ ಕೊಟ್ಟು, ಮತ್ತೆ ಮಾರ್ಕೆಟಿಂಗ್ ಲಿಂಕೇಜ್ ಮಾಡಿ, ಮತ್ತೆ ಬ್ಯಾಂಕ್ ಲಿಂಕೇಜ್ ಕೂಡ ಮಾಡ್ತೀವಿ. ಯಾವ್ದಾದ್ರು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿರ್ತಾರೆ, ಅವ್ರು ದೊಡ್ಡ ಪ್ರಮಾಣದಲ್ಲಿ ಅವರು ಇನ್ನೂ ಬಿಸ್ನೆಸ್ ನ ಡೆವಲಪ್ ಮಾಡಬೇಕು, ಅವಾಗ ಅವ್ರಿಗೆ ಯಾವುದೇ ರೀತಿಯಾಗಿ ಹಣಕಾಸಿನ ನೆರವು ಯಾವ ತರ ಇರುತ್ತೆ, ಮತ್ತೆ ಈಗ ಮುದ್ರಾ ಯೋಜನೆ ಬಗ್ಗೆ ಹೇಳಿದ್ವಿ, ಮುದ್ರಾ ಯೋಜನೆಯನ್ನು ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ, ಮತ್ತೆ ಅವ್ರಿಗೆ ಆಸಕ್ತಿ ಇದ್ದು ಮುದ್ರಾ ಯೋಜನೆ ಉದ್ಯೋಗಿನಿ ಅಂತೇಳಿ ಸ್ಕೀಮ್ಗಳಿದೆ, ಅದ್ರ ಬಗ್ಗೆ ಅವರು ನಮ್ಮ ಡಿಜಿಟಲ್ ಸಖಿಗಳು ಮಾಹಿತಿ ಕೊಟ್ಟು ಅದನ್ನ ಅವರು ಪಡ್ಕೊಳ್ಳೋ ರೀತಿ ತನಕನು ಕೂಡ ನಾವು ಅವ್ರಿಗೆ ಸಪೋರ್ಟ್ ಅನ್ನು ಮಾಡ್ತೀವಿ. ಮತ್ತೆ ಬಿಸ್ನೆಸ್ ಪ್ಲಾನ್ಸ್ ಗಳನ್ನ ಮಾಡ್ಕೊಡ್ತೀವಿ, ಆಗ ಯಾವುದೇ ಒಂದು ಲೋನ್ ತಗೋಬೇಕು ಅಂದ್ರೆ ಕೂಡ ಅವ್ರಿಗೆ ಬಿಸ್ನೆಸ್ ಪ್ಲಾನ್ ಮುಖ್ಯವಾಗಿ ಬೇಕಾಗಿರುತ್ತೆ. ಆ ಬಿಸ್ನೆಸ್ ಪ್ಲಾನ್ ಹೇಗೆ ತಯಾರು ಮಾಡೋದು, ಅದನ್ನ ಹೇಗೆ ಅವರು ವಾಪಸ್ ಪೇ ಮಾಡ್ತಕ್ಕಂಥದ್ದು ಹೇಗೆ, ಸೊ ಅವ್ರಿಗೆ ಮತ್ತೆ ಇಂಟ್ರೆಸ್ಟ್ ಅನ್ನ ಹೇಗೆ ಅವರು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅನ್ನೋದ್ರ ಬಗ್ಗೆನೂ ಕೂಡ ನಾವು ಅವರಿಗೆ ಅರಿವನ್ನ ಮೂಡಿಸ್ತೀವಿ, ಮತ್ತೆ ಮೇನ್ ಆಗಿ ಅವರಿಗೆ ಲಿಂಕೇಜಸ್ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಅರಿವನ್ನ ನೀಡ್ತೀವಿ ಸರ್. ಸಾಕಷ್ಟು ವ್ಯಾಪಾರಿಗಳು ನಮ್ಮಲ್ಲಿ ಇವಾಗಲೂ ಕೂಡ ತುಮಕೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಅಂಗಡಿಗಳಿಗೆ ತಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಿ ಹೋಗ್ತಕ್ಕಂಥದ್ದು ಕೂಡ ನಾವು ಈಗ ನೋಡ್ತಾ ಇದ್ದೀವಿ ಸರ್, ನಮ್ಮಲ್ಲಿ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ. ಇವತ್ತು ಈ ಒಂದು ಕಿರು ಉದ್ಯಮದ ಬಗ್ಗೆ ನಾವು ಹೇಳಬೇಕಂದ್ರೆ, ಕಿರು ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇವತ್ತೇ ಅಗಾಧವಾಗಿ ತಮ್ಮ ಒಂದು ಉದ್ಯೋಗವನ್ನು ಎತ್ತರ ಮಟ್ಟಕ್ಕೆ ಒಯ್ದಂಥ ಯುವ ಜನಾಂಗ ನಾವು ಕಾಣ್ತಾ ಇದ್ದೇವೆ. ಈಗ ತಾವು ಹೇಳ್ದಂಗೆ ಏನು ಪಾಪಡ್ ಬಗ್ಗೆ ತಾವು ಹೇಳಿದ್ರಿ, ಅಥವಾ ಹಪ್ಪಳ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿದ್ರಿ. ಅದೇ ಥರ ಮಾರ್ಕೆಟಲ್ಲಿ ಇವತ್ತು ಚಪಾತಿ ರೆಡಿ ಚಪಾತಿ ಮಾಡೋರು ಇದ್ದಾರೆ, ಅದೇ ಥರ ರೆಡಿ ಪರೋಟ ಮಾಡೋರು ಅಂದರೆ ಅರ್ಧ ಬೇಯಿಸಿದ ಪರೋಟ. ಈಗ ಸಾಕಷ್ಟು ಒತ್ತಡದ ಜೀವನದಲ್ಲಿ ಈಗ ಸಾಕಷ್ಟು ಯುವಕರಿಗೆ ಅಥವಾ ಕುಟುಂಬದವರಿಗೆ ತಕ್ಷಣ ಈ ಒಂದು ಚಪಾತಿ ಮಾಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಈ ಥರ ವಾತಾವರಣ ಇರಬೇಕಾದ್ರೆ ಈಗ ರೆಡಿ ಚಪಾತಿ ಸಿಕ್ಕಿದ್ರೆ ಹೆಂಗಪ್ಪ ಅಂತ ವಿಚಾರ ಮಾಡ್ತಾರೆ ಕುಟುಂಬದವ್ರು ಇರ್ಬೋದು, ಯಾವುದೋ ಒಬ್ಬ ಯುವಕ ಇರ್ಬೋದು. ತನಗೆ ರೆಡಿ ಚಪಾತಿ ಸಿಕ್ತದಂದ್ರೆ ಯಾರು ಬೇಡ ಅಂತಾರೆ, ಹೌದಲ್ಲ? ಈಗ ರೆಡಿ ಚಪಾತಿ ಮಾರೋದು ಅದೊಂದು ದೊಡ್ಡ ಉದ್ಯಮ ಆಗಿಬಿಟ್ಟಿದೆ, ಉದ್ಯಮ ಮಾಡ್ಕೊಂಡಿದ್ದಾರೆ. ಈಗ ಸಾಕಷ್ಟು ಇದು MSME ಅದು ಕೂಡ ಅದು ಬರುತ್ತೆ. ಈಗ ರೆಡಿ ಚಪಾತಿ ಸಿಗ್ತದಪ್ಪ, ಈಗ ಒಂದು ಅರ್ಧ ಕೆಜಿ ಆ ಥರ ಅಥವಾ ಕಾಲು ಕೆಜಿ ಆ ಥರದಲ್ಲಿ ಅವರು ಮಾರ್ತಾ ಇದ್ದಾರೆ. ಒಂದು ಪ್ಯಾಕೆಟ್ ಮಾಡಿ ಆ ಪ್ಯಾಕೆಟ್ ತೀರಾ ದೊಡ್ಡ ಬ್ರ್ಯಾಂಡಲ್ಲಿ ಆ ಥರ ಮಾರುಕಟ್ಟೆಯಲ್ಲಿ ಇದೆ, ಅದು ವಿದೇಶಕ್ಕೂ ಕೂಡ ರಫ್ತು ಮಾಡೋಂಥ ಒಂದು ಉದ್ಯಮವಾಗಿ ಅವರು ಬೆಳ್ಕೊಂಡಿದ್ದಾರೆ. ಇದು ಆರಂಭದಲ್ಲಿ ಅವರಿಗೆ ಸಾಕಷ್ಟು ಏಳು ಬೀಳು ಇದ್ದದ್ದೇ, ಆದರೆ ಇವತ್ತು ಆ ಹಂತಕ್ಕೆ ಹೋಗಿದ್ದಾರೆ ಅವರು. ಇವತ್ತು ಮಾರ್ಕೆಟಲ್ಲಿ ಏ ನಂಗೆ ಈ ಇವ್ರದ್ದು ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡು ಅವರು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಪಾಪಡ್ ನಾವು ಬಗ್ಗೆ ಕೇಳಿದ್ವಿ, ಆದ್ರೆ ಇವತ್ತು ಚಪಾತಿ ಮತ್ತೆ ಈ ಏನು ಪರೋಟ ನಾವು ಇವತ್ತು ಮಾರ್ಕೆಟಲ್ಲಿ ಮಾರುವುದನ್ನ ನಾವು ಕಂಡಿದ್ದೇವೆ. ಇದೇ ತರ ಗೋಧಿ ನಮ್ದೇ ಅಕ್ಕಿ ನಮ್ದೇ, ಆದ್ರೆ ಗೋಧಿ ಅಕ್ಕಿ ಮಾರಕ್ ಹೋದ್ರೆ ನಿಮ್ಗೆ ನಮ್ಮ ರೈತರಿಗೆ ಒಳ್ಳೆ ಬೆಲೆ ಸಿಗೋದಿಲ್ಲ. ಅದನ್ನ ನೀವು ಸಂಸ್ಕರಿಸಿ ಪ್ರೊಸೆಸ್ಡ್ ಮಾಡಿ ನೀವು ಮಾರಿದಾಗ ನಿಮ್ಮ ಈ ಅಕ್ಕಿಗೆ ನೀವು ಏನು ಅದು ರೆಡಿ ಫುಡ್ ಆಗಿ ನೀವು ಮಾರ್ಬೇಕು. ಅಂದ್ರೆ ನೀವು ಇಡ್ಲಿ ರವೆ ತರ ಮಾರ್ಬೋದು, ರೆಡಿ ಇಡ್ಲಿ ರೆಡಿ ದೋಸೆ ಹಿಟ್ಟನ್ನು ನೀವು ಮಾಡಿ ಮಾರ್ಬೋದು, ಅಥವಾ ರೆಡಿ ಚಪಾತಿ ಏನು ನಾ ಹೇಳಿದ್ನಲ್ಲ ಆ ಥರ ನೀವು ಚಪಾತಿ ಸಂಸ್ಕರಿಸಿ ಗೋಧಿ ಹಿಟ್ಟನ್ನು ಸಂಸ್ಕರಿಸಿ ಮಾರ್ಕೊಳ್ಳೋದು ಅಂದರೆ ಇದೇ ಏನು ರೆಡಿ ಚಪಾತಿ ನೀವು ರೆಡಿ ಪರೋಟ ಈ ಥರ ಮಾಡೋದ್ರಿಂದ ನೀವು ಸಂಸ್ಕರಿಸಿದ ಆಹಾರ ಮಾಡಿ ಮಾರೋದ್ರಿಂದ ನಮ್ಮ ರೈತರಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಅದೇ ಥರ ಈಗ ಶೇಂಗಾ ಕಾಳು ಅಂತ ನಾವು ಹೇಳ್ತೇವೆ, ಇದನ್ನು ನಾವು ಸಂಸ್ಕರಿಸಿ ನಾವು ರೈತರಿಗೆ ಅಥವಾ ಮಾರುಕಟ್ಟೆಯಲ್ಲಿ ರುಚಿಕರವಾಗಿ ನಾವು ಮಾರಿದರೆ ಅದಕ್ಕೆ ನಿಮ್ಮ ಬೆಳೆಗೆ ದ್ವಿಗುಣ ಬೆಲೆ ಸಿಗುತ್ತೆ, ಮತ್ತೆ ನೀವು ಅದರಿಂದ ಸದೃಢರಾಗ್ಬೋದು. ಹಾಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ತರ್ತಾ ಇದೆ, ತಂದಿದೆ. ರೈತರು ಇದನ್ನು ಉಪಯೋಗ ಮಾಡಿಕೊಳ್ಬೇಕು. ಸಾಕಷ್ಟು ವಿಚಾರ ಮಾಡಿ ನೀವು ತರಬೇತಿ ಕೂಡ ಸರ್ಕಾರ ಕೊಡ್ತದೆ, ತರಬೇತಿ ಕೂಡ ತಗೊಂಡು ನೀವು ಈ ಯೋಜನೆಯ ಕಾರ್ಯರೂಪ ಕೇಳಿದ್ರೆ ನಿಮಗೆ ಸಾಕಷ್ಟು ಕಡೆ ಲಾಭ ಇದೆ. ಅದೇ ಥರ ಈಗ ಕೇವಲ ಈಗ ಸೀರಿಯಲ್ ಕ್ರಾಪ್ ಅಷ್ಟೇ ಅಲ್ಲ, ಹಾರ್ಟಿಕಲ್ಚರ್ ಕ್ರಾಪ್ ಇದೆ, ಮತ್ತೆ ಅರಣ್ಯ ಸಂಪತ್ತು ಕೂಡ ಇದೆ. ಇದನ್ನು ಬಳಕೆ ಮಾಡಿಕೊಂಡು ರೈತ ವರ್ಗ ತಾವು ಹೆಜ್ಜೆ ಇಡ್ತಾ ಹೋದ್ರೆ ಒಳ್ಳೇದಾಗುತ್ತೆ, ಹೌದಲ್ಲ ಮಂಜುನಾಥ್ ಅವರು ಏನಂತೀರಿ? ಖಂಡಿತ ಸರ್. ಈಗ ಏನಾಗಿದೆ ಅಂದ್ರೆ ಪ್ರತಿಯೊಂದು ಕೂಡ ರೆಡಿಮೇಡ್ ಅಂತೇಳಿ ಆಗ್ಬಿಟ್ಟಿದೆ. ಈಗ ನೀವು ಹೇಳ್ದಂಗೆ ಚಪಾತಿ ಆಗಿರ್ಬೋದು, ಪರೋಟ, ಅದ್ರ ಜೊತೆಗೆ ಈಗ ಪುಳಿಯೋಗರೆ ಮಿಕ್ಸ್ ಮತ್ತೆ ವಾಂಗಿಬಾತ್ ಪೌಡರ್, ಇದನ್ನೆಲ್ಲ ಕೂಡ ರೆಡಿಮೇಡ್ ಎಲ್ಲಾನು ಕೂಡ ಪ್ಯಾಕೆಟ್ ಸಿಸ್ಟಮ್ ನಲ್ಲಿ ಬರ್ತಾ ಇದೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ವ್ಯಾಪಾರಿಗಳು ಸೇಲ್ ಮಾಡಿ ಜಸ್ಟ್ ಒಂದರಿಂದ ಎರಡು ನಿಮಿಷ ಅದನ್ನ ಅವರು ತಯಾರು ಮಾಡಿಕೊಂಡು ಮನೆಗಳಲ್ಲೇ ಕೂಡ ಅದನ್ನ ಬಳಕೆ ಮಾಡಬಹುದು. ತುಂಬಾ ಅತಿ ಬೇಡಿಕೆ ಕೂಡ ಸಾಕಷ್ಟಿದೆ, ಕಡಿಮೆ ಸಮಯದಲ್ಲಿ ಅದನ್ನ ಪ್ರಿಪೇರ್ ಮಾಡಬಹುದು, ಬೇಡಿಕೆ ಜಾಸ್ತಿ ಇದೆ. ಜೊತೆಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ವ್ಯಾಪಾರಿಗಳು ಮಹಿಳಾ ವ್ಯಾಪಾರಿಗಳು ಏನ್ ಮಾಡ್ತಿದ್ರೆ ಟೆಕ್ನಾಲಜಿನ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದಕ್ಕೆ ಮುಂಚೆ ಎಲ್ಲ ಏನ್ ಮಾಡ್ತಿದ್ರೆ ಕೇವಲ ಕೈಯಲ್ಲಿ ಹಪ್ಪಳನ ಹಿಟ್ಟನ್ನ ಕಲಿಸ್ತಾ ಇದ್ರು. ಇವಾಗೆಲ್ಲ ಅಂದ್ರೆ ಹಿಟ್ಟನ್ನ ಮಿಕ್ಸ್ ಮಾಡ್ತಕ್ಕಂಥ ಮಷಿನರಿಗಳು ಬಂದಿದೆ, ಮತ್ತೆ ಹಪ್ಪಳ ಮತ್ತೆ ಚಪಾತಿ ಮಾಡ್ತಕ್ಕಂಥ ಮಷಿನ್ಗಳು ಬಂದಿದೆ, ಮತ್ತೆ ಅದನ್ನ ಡ್ರೈ ಮಾಡ್ತಕ್ಕಂಥದ್ದು ಕೂಡ ಮಷಿನರಿಗಳನ್ನ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವೆಲ್ಲ ಕೂಡ ಅವಾಗ ಯಾವಾಗ ಗೊತ್ತಾಯ್ತು ಅಂದ್ರೆ ಉರಿ ಮಾಡೋ ಮಷಿನ್ ಬಂದಿದೆ. ಹೌದು, ಉರಿ ಮಾಡತಕ್ಕಂಥ ಮಷಿನ್, ಅದನ್ನು ಒಣಗಿಸ್ತಕ್ಕಂಥ ಮಷಿನ್, ಪ್ಯಾಕಿಂಗ್ ಮಾಡ್ತಕ್ಕಂಥ ಮಷಿನ್, ಮತ್ತೆ ಸೀಲ್, ಪ್ರತಿಯೊಂದು ಕೂಡ ಅವರು ಟೆಕ್ನಾಲಜಿಗಳನ್ನ ನಮ್ಮ ವ್ಯಾಪಾರಿಗಳು ಬಳಕೆ ಮಾಡ್ಕೊಂಡಿದ್ದಾರೆ, ಮತ್ತೆ ಅದರಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತಾ ಇದ್ದಾರೆ, ಅದರಲ್ಲಿ ಆದಾಯ ಹೆಚ್ಚಳ ಆಗ್ತಿದೆ. ಮುಖ್ಯವಾಗಿ ಅವ್ರಿಗೆ ಬ್ರ್ಯಾಂಡಿಂಗ್ ಆಗಿರ್ಬೋದು, ಲೇಬಲ್, ವಿಸಿಟಿಂಗ್ ಕಾರ್ಡ್ಸ್ಗಳನ್ನ ಕೂಡ ನಾವು ಡಿಜಿಟಲ್ ಸಖಿ ಪ್ರಾಜೆಕ್ಟ್ ಅಡಿಯಲ್ಲಿ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಮತ್ತೆ ಅವ್ರಿಗೆ ಒಂದು ವಿಸಿಬಿಲಿಟಿ ಬರಬೇಕು ವ್ಯಾಪಾರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರಿಗೆ ಸೈನ್ ಬೋರ್ಡ್ಗಳನ್ನ ಕೊಡ್ತಿದೀವಿ, ಅಂದ್ರೆ ನಾಮಫಲಕಗಳು ಏನಿದ್ರೆ ಅದನ್ನೆಲ್ಲ ಕೂಡ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಇದರಿಂದ ಅವರ ಆದಾಯ ಹೆಚ್ಚಳ ಆಗ್ತಿದೆ, ಮತ್ತೆ ಬೇರೆ ಬೇರೆ ಲಿಂಕೇಜಸ್ ಗಳನ್ನ ತಗೊಳ್ತಾ ಇದಾರೆ, ಮತ್ತೆ ಅವರ ಕಸ್ಟಮರ್ ಏನಿದಾರಲ್ಲ, ಅವರ ಒಂದು ವ್ಯಾಪಾರಿ ವರ್ಗದವರು, ಅದರ ಕಸ್ಟಮರ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ರೆಡಿ ಪ್ರತಿಯೊಂದು ಕೂಡ ಅಲ್ಲಿ ಸಿಗೋದ್ರಿಂದ ಸೊ ಆಕರ್ಷಣೆ ಆಗ್ತಾ ಇದೆ. ಮತ್ತೆ ನಮ್ಮ ವ್ಯಾಪಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಬೇರೆ ಸಂತೆಗಳಲ್ಲಾಗಿರ್ಬೋದು ಅಥವಾ ಬೇರೆ ಈವೆಂಟ್ಸ್ ಗಳು ನಡೀತಕ್ಕಂಥ ಜಾಗದಲ್ಲಿ ಸ್ಟಾಲ್ ಗಳನ್ನ ಹಾಕೊಂಡು ಪ್ರಚಾರ ಮಾಡೋದ್ರ ಜೊತೆಗೆ ಅವರು ಆದಾಯವನ್ನ ಕೂಡ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ. ತಿಂಗಳಲ್ಲಿ ಎರಡು ಅಥವಾ ಮೂರು ಸಂತೆಗಳಂತೇಳಿ ಬರುತ್ತೆ ಹಳ್ಳಿಗಳ ಕಡೆ, ಮಂಗಳವಾರ ಮತ್ತೆ ಶುಕ್ರವಾರ ಸಂತೆಗಳಿರುತ್ತೆ, ಅಲ್ಲಿ ಸ್ಟಾಲ್ ಗಳನ್ನ ಹಾಕೋತಾ ಇದ್ದಾರೆ. ಸ್ಟಾಲ್ ಗಳನ್ನ ಹಾಕೊಂಡು ತಮ್ಮ ಬ್ರಾಂಡಿಂಗ್ ನ ಪ್ರಚಾರ ಮಾಡೋದ್ರ ಜೊತೆಗೆ ಆದಾಯ ಹೆಚ್ಚಳ ಮಾಡ್ಕೋತಿದ್ದಾರೆ, ಕಸ್ಟಮರ್ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ತಂತ್ರಜ್ಞಾನವನ್ನ ಸಾಕಷ್ಟು ಜನ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಸರ್. ಇವಾಗ ನಾವು ಕಡಿಮೆ ನೋಡೋದು, ಯಾಕಂದ್ರೆ ಕೈಯಲ್ಲಿ ಇಟ್ಟು ಕಲ್ಸಕಂದ್ರೆ ಕಡಿಮೆ, ಅದಕ್ಕೆ ಅಂತೇಳಿ ಟೆಕ್ನಾಲಜಿ ಮುಂದುವರೆದ್ರಿಂದ ಟೆಕ್ನಾಲಜಿಗಳನ್ನ ಅವರು ಬಳಕೆ ಮಾಡಿಕೊಂಡು ಪ್ರಗತಿಯನ್ನ ಕಾಣ್ತಾ ಇದಾರೆ ಅಂತ ಹೇಳ್ಬೋದು ಸರ್. ಈಗ ಡಿಜಿಟಲ್ ವಿಷಯದ ಬಗ್ಗೆ ತಾವು ಮಾಹಿತಿಯನ್ನ ಮಾಡ್ಕೊಡ್ತಾ ಇದ್ದೀರಿ, ಈಗ ಸಾಕಷ್ಟು ಜನಕ್ಕೆ ಮಾಹಿತಿ ಕೊರತೆ ಇದೆ, ಅವರಿಗೆ ಮಾಹಿತಿ ಬೇಕಾಗುತ್ತೆ ಅನ್ನೋದು ನಿಮಗೂ ಕೂಡ ಅನಿಸ್ತದೆ. ತಾವು ಈಗ ಅನೇಕರಿಗೆ ಈಗಾಗಲೇ ಡಿಜಿಟಲ್ ವ್ಯವಸ್ಥೆಯಲ್ಲಿ ತರಬೇತಿಗೊಳಿಸಿದ್ದೀರಿ, ಸಾಕಷ್ಟು ಜನ ತಮ್ಮ ಹತ್ರ ತರಬೇತಿ ಪಡ್ಕೊಂಡವರು ಈಗಾಗಲೇ ಬೇರೆ ಬೇರೆ ಕಡೆ ತಮ್ಮದೇ ಆದ ಒಂದು ನೆಲೆಯನ್ನು ಕಂಡುಕೊಂಡಿರ್ಬೋದಲ್ಲ, ಆ ಬಗ್ಗೆ ಹೇಳಿ ಮಂಜುನಾಥ್ ಅವರೇ. ಖಂಡಿತ ಸರ್, ಡಿಜಿಟಲ್ ಬಗ್ಗೆ ಫಸ್ಟ್ ಅವರು ನಮ್ಮ ಡಿಜಿಟಲ್ ಸಖಿಗಳು ಅರಿವನ್ನ ತೆಗೆದುಕೊಂಡು ಅದೇ ಅರಿವನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಮೂಡಿಸ್ತಾ ಇದ್ದಾರೆ. ಡಿಜಿಟಲಿ ಅವರು ಸಸ್ಟೈನ್ ಆಗಿದ್ದಾರೆ, ಯಾವುದೇ ರೀತಿ ಫ್ರಾಡ್ಸ್ ಕಾಲ್ಸ್ಗಳು ಬಂದರೂ ಕೂಡ ಅವರು ಅದನ್ನು ಅಟೆಂಡ್ ಮಾಡೋದಿಲ್ಲ, ಯಾಕಂದ್ರೆ ನಮ್ಮ ಡಿಜಿಟಲ್ ಸಖಿಗಳು ಆ ಥರ ಅವ್ರಿಗೆ ಟ್ರೈನ್ ಮಾಡಿದ್ದಾರೆ. ಯಾವುದೇ ಓ ಟಿ ಪಿ ಬಂದರೂ ಕೂಡ ಓ ಟಿ ಪಿಗಳನ್ನ ಶೇರ್ ಮಾಡೋದಿಲ್ಲ. ಜೊತೆಗೆ ಸ್ವಉದ್ಯೋಗಗಳ ಬಗ್ಗೆ ನಾವು ಕೂಡ ತರಬೇತಿ ಅವರಿಗೆ ಕೊಡ್ತಿರೋದ್ರಿಂದ ಸೊ ಡಿಜಿಟಲ್ ಅಲ್ಲಿ ಮುಖಾಂತರ ಯಾವ್ದಾದ್ರು ಸ್ವಉದ್ಯೋಗಗಳನ್ನ ಅವರು ಅದನ್ನು ಪ್ರಾರಂಭ ಮಾಡಬಹುದು. ಅದಕ್ಕೆ ಅಂತೇಳಿ ಸಾಕಷ್ಟು ಸಂಸ್ಥೆಗಳಿದೆ, ಅದಕ್ಕೆ ಅವ್ರಿಗೆ ಒಂದು 20 ದಿವಸ ಟ್ರೈನಿಂಗ್ ಆಗಿರ್ಬೋದು, 30 ದಿವಸಗಳ ಟ್ರೈನಿಂಗ್ ಆಗಿರ್ಬೋದು, ಅಥವಾ 100 ದಿವಸಗಳ ಟ್ರೈನಿಂಗ್ ಅನ್ನ ಫ್ರೀಯಾಗಿ ಸರ್ಕಾರ ಕೊಡ್ತಾ ಇದೆ, ಮತ್ತೆ ಬೇರೆ ಸರ್ಕಾರೇತರ ಸಂಸ್ಥೆಗಳು ಕೂಡ ಅದನ್ನ ಕೊಡ್ತಾ ಇದೆ. ಅದನ್ನ ಕೂಡ ಏನಂದ್ರೆ ನಮ್ಮ ಡಿಜಿಟಲ್ ಸಖಿಗಳು ಅದನ್ನ ಗ್ರಾಮೀಣ ಭಾಗದಲ್ಲಿ ಏನು ಆಯೋಜನೆ ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ಆಗ್ತಿದ್ರೆ ಸ್ವಾವಲಂಬಿಗಳು ಜಾಸ್ತಿ ಆಗ್ತಿದ್ದಾರೆ, ಮತ್ತೆ ಸ್ವ ಉದ್ಯೋಗಗಳನ್ನ ಟ್ರೈನಿಂಗ್ ಅನ್ನ ತೆಗೆದುಕೊಂಡು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಬ್ಯಾಂಕ್ ಕಡೆಯಿಂದ ಸಾಲಗಳನ್ನ ತೆಗೆದುಕೊಂಡು ಸ್ವ ಉದ್ಯೋಗಗಳನ್ನ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಡಿಜಿಟಲ್ ಆಗಿ ಅವರು ಸಸ್ಟೈನ್ ಆಗಿದ್ದಾರೆ. ಡಿಜಿಟಲ್ ಆಗಿ ಅವರಿಗೆ ಯಾವುದೇ ರೀತಿ ಮಾಹಿತಿಗಳು ಬಂದರೂ ಕೂಡ ಗ್ರಾಮೀಣ ಭಾಗದಲ್ಲಿ ನಮ್ಮ ಡಿಜಿಟಲ್ ಸಖಿಗಳನ್ನ ಅವರು ಸಂಪರ್ಕಿಸ್ತಾ ಇದ್ದಾರೆ. ಯಾವುದೋ ಒಂದು OTP ಬಂದಿದೆ ಅಕ್ಕ, ಯಾರೋ ಒಬ್ರು ಫೋನ್ ಮಾಡಿದರೆ, ನಾನು OTP ಹೇಳ ಅಂತೇಳಿ ಕೂಡ ಮಾಹಿತಿಗಳನ್ನ ನಮ್ಮ ಡಿಜಿಟಲ್ ಸಖಿಗಳ ಮುಖಾಂತರ ಅವರು ತಿಳ್ಕೊಂಡು ಮುಂದೆ ಒಯ್ತಾ ಇದ್ದಾರೆ. ಸೊ ಅಂತ ಹೇಳ್ಬೋದು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಏನ್ ನಾವು 3 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿವಿ, ಯಶಸ್ವಿಯಾಗಿ ನಡೀತಾ ಇದೆ, ಜೊತೆಗೆ ಅವರು ಸಸ್ಟೈನ್ ಆಗಿದ್ದಾರೆ, ಜೊತೆಗೆ ಅದ್ರ ಬಗ್ಗೆ ಅರಿವನ್ನು ಸಾಕಷ್ಟು ಜನ ಬೆಳೆಸ್ಕೊಂಡಿದ್ದಾರೆ. ಡಿಜಿಟಲ್ ಪೇಮೆಂಟ್ಸ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಫ್ರಾಡ್ ಆಗೋದು ಕೂಡ ಕಡಿಮೆ ಆಗಿದೆ. ಫ್ರಾಡ್ ಆಗ್ತಕ್ಕಂಥದ್ದಕ್ಕೆ ಒಂದು ನಂಬರ್ ಕೂಡ ಇದೆ, ಟೋಲ್ ಫ್ರೀ ನಂಬರ್. ಆ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ ಅಂತ ಕೂಡ ನಮ್ಮ ಸಖಿಗಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. 1930 ಅಂತೇಳಿ ನಂಬರ್ ಇದೆ. ಸೊ ಅದಕ್ಕೆ ಕಾಲ್ ಮಾಡಿ ಮಾಹಿತಿ ಕೊಡ್ತಕ್ಕಂಥದ್ದು. ಸೊ ಫ್ರಾಡ್ ಆಗಕ್ಕಿಂತ ಮುಂಚಿತವಾಗಿ ಏನೆಲ್ಲ ಅವರು ಪ್ರಿಕಾಷನ್ ತೆಗೆದುಕೋಬಹುದು ಅದ್ರ ಬಗ್ಗೆ ಕೂಡ ನಮ್ಮ ಪ್ರಾಜೆಕ್ಟ್ ಮುಖಾಂತರ ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದೀವಿ. ಸಾಮಾನ್ಯವಾಗಿ ಈಗ ಒಂದು ತಿಂಗಳಲ್ಲಿ ತಾವು ಎಷ್ಟೆಷ್ಟು ಜನಕ್ಕೆ ತಾವು ತರಬೇತಿ ಕೊಡಬಹುದು ಸರ್? ಒಂದು ತಿಂಗಳಲ್ಲಿ ನಾವು ಒಂದು ಪ್ರತಿದಿನ 5-6 ಜನಕ್ಕೆ ಮಾಹಿತಿಗಳನ್ನ ಒಂದು ಡಿಜಿಟಲ್ ಸಖಿ ನೀಡ್ತಾ ಬಂದಿದ್ದಾರೆ. ಒಂದು ತಿಂಗಳಲ್ಲಿ ಅದು ಏನಾಗುತ್ತೆ ಅಂದ್ರೆ, ನೀವು ಈಗ ಕ್ಲಾಸ್ ತರಬೇತಿ ಕೊಡ್ತಾ ಇದ್ದೀರಾ ಅಥವಾ ಏನು, ಹೇಗೆ ಆನ್ಲೈನ್ ತರಬೇತಿ ಕೊಡ್ತೀರಾ ಸರ್? ಆನ್ಲೈನ್ ತರಬೇತಿ ಇಲ್ಲ, ಇವರು ಪ್ರತಿ ಮನೆಗೂ ಕೂಡ ಭೇಟಿ ಕೊಡ್ತಾರೆ. ಒಂದು ದಿನಕ್ಕೆ 3-4 ಮನೆಗಳಿಗೆ ಸರ್ ನಾವು ಅಂದ್ರೆ ನಮ್ಮ ಡಿಜಿಟಲ್ ಸಖಿಗಳನ್ನ ನಾವು ಮಾನಿಟರ್ ಮಾಡ್ತಾ ಇದೀವಿ. ಜೊತೆಗೆ ಡಿಜಿಟಲ್ ಸಖಿಗಳಿಗೆ ತಾವು ಯಾವ ತರ ಸರ್? ಡಿಜಿಟಲ್ ಸಖಿಗಳಿಗೆ ಅವರು ಕೆಲಸಕ್ಕೆ ಸೇರ್ಕೊಳ್ಳಕ್ಕಿಂತ ಮುಂಚಿತ ಅವ್ರಿಗೆ ಒಂದು ಇಂಟರ್ವ್ಯೂನ ಮಾಡ್ತೀವಿ ನಾವು. ಅವರಂದ್ರೆ ಯಾವ ತರ ಡಿಜಿಟಲ್ ಅರಿವು ಅವ್ರಿಗೆ ಎಷ್ಟು ಮಟ್ಟದಲ್ಲಿದೆ, ಮತ್ತೆ ಫೋನ್ ಗಳನ್ನ ಹ್ಯಾಂಡಲ್ ಮಾಡಕ್ ಬರುತ್ತೆ ಸ್ಮಾರ್ಟ್. ತಾವು ಇದ್ದಲ್ಲಿ ಅವರನ್ನು ಕರೆಸ್ತೀವಿ. ಹೌದು, ನಾವು ಕರ್ಸ್ಕೊಂಡು ನಮ್ಮ ಆಫೀಸ್ಗೆ ಇಂಟರ್ವ್ಯೂ ಮಾಡ್ತೀವಿ. ಇಂಟರ್ವ್ಯೂ ಪ್ರೋಸೆಸ್ ಅಲ್ಲಿ ಆದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ನಾವು 5 ದಿವಸಗಳ ತರಬೇತಿ ಕಾರ್ಯಕ್ರಮವನ್ನು ಕೊಡ್ತೀವಿ. ಕ್ಲಾಸ್ ರೂಮ್ ತರಬೇತಿ. ಹೌದು, ಕ್ಲಾಸ್ ರೂಮ್ ತರಬೇತಿಯನ್ನು ಕೊಡ್ತೀವಿ. ಡಿಜಿಟಲ್ ಬಗ್ಗೆ ಅವರಿಗೆ ಯಾವ್ದೆಲ್ಲ ಮಾಡೆಲ್ಸ್ ಗಳನ್ನ ಅವರು ಹೋಗಿ ಜನಗಳಿಗೆ ತಿಳಿಸಬೇಕು ಅಂತೇಳಿ ಅವರಿಗೆ ನಾವು ಟ್ಯಾಬ್ ಅನ್ನ ಕೊಟ್ಟು ಟ್ಯಾಬ್ ನಲ್ಲಿ ಪ್ರೀ ಲೋಡೆಡ್ ವಿಡಿಯೋಸ್ ಗಳನ್ನ ಹಾಕೊಟ್ಟು ಆ ವಿಡಿಯೋಸ್ ಗಳ ಮುಖಾಂತರ ಜನಗಳಿಗೆ ತರಬೇತಿ ಕೊಡ್ತಾರೆ. ಅವರು ಪ್ರತಿನಿತ್ಯ ಹೋಗ್ಬಿಟ್ಟು 5-6 ಜನಕ್ಕೆ ಮಾಹಿತಿಗಳನ್ನ ಕೊಟ್ಟು ಕೊಟ್ಟಂತ ಮಾಹಿತಿಗಳನ್ನ ಅವರು ಟ್ಯಾಬ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ದಾಖಲು ಮಾಡ್ತಾರೆ. ಒಂದು ತಿಂಗಳಿಗೆ ಒಂದು 140-150 ಜನಕ್ಕೆ ಮಾಹಿತಿಗಳನ್ನ ಕೊಡಬೇಕು. ಜೊತೆಗೆ ಸರ್ಕಾರಿ ಸೌಲಭ್ಯಗಳು ಏನಿದೆ, ಸ್ಕೀಮ್ಸ್ ಗಳನ್ನ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನ ತಲುಪಿಸಬೇಕು. ಆ ವ್ಯಕ್ತಿಗೆ ನಿಜವಾದಂತ ವ್ಯಕ್ತಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಅವರಿಗೆ ನಾವು ಟಾರ್ಗೆಟ್ ಗಳನ್ನ ಕೊಟ್ಟಿದ್ದೀವಿ ಸರ್. ಇಷ್ಟು ಮಾಹಿತಿಗಳನ್ನ ಕೊಡಬೇಕು ಇಷ್ಟು ಜನಕ್ಕೆ ಅಂತ ಹೇಳಿದೀವಿ. ಅಂದ್ರೆ ಮತ್ತೆ ನಮಗೊಂದು ಟಾರ್ಗೆಟ್ ಗ್ರೂಪ್ ಕೂಡ ಇದೆ, ಏಜ್ ಗ್ರೂಪ್ ಅಂತೇಳಿ. 13-65 ವರ್ಷದ ವ್ಯಕ್ತಿಗಳಿಗೆ ಮನೆಗೆ ಹೋದಾಗ ಮನೆಗಳಲ್ಲಿ ಕ್ಲೀನ್ ಆಗಿ ಅವ್ರನ್ನ ಕುಂಡಿಸ್ಕೊಂಡು ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು ನಾವು ಅವ್ರಿಗೆ ಆಲ್ರೆಡಿ ತರಬೇತಿಯನ್ನ ಕೊಟ್ಟಿದ್ದೀವಿ. ಮತ್ತೆ ತಂತ್ರಜ್ಞಾನದ ಬಗ್ಗೆ ಅವರಿಗೆ ಸಾಕಷ್ಟು ಅರಿವಿದೆ, ಈಗಾಗಲೇ 3 ವರ್ಷದ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಹಾಗಾಗಿ ತಂತ್ರಜ್ಞಾನದ ಬಗ್ಗೆ ಅರಿವಿದೆ. ಮತ್ತೆ ಪ್ರತಿಯೊಂದು ಕೂಡ ಅವರು ಅದರಲ್ಲಿ ಆಪ್ನಲ್ಲಿ ಎಂಟ್ರಿ ಮಾಡ್ತಾರೆ ಸರ್. ಈಗ ತಾವು ಎನ್ ಜಿ ಓ ಸಂಸ್ಥೆ ಮೂಲಕ ಈ ಒಂದು ತರಬೇತಿ ಕಾರ್ಯಕ್ರಮ ಹಾಕೊಂಡಿದ್ದೀರಲ್ಲ, ತಮಗೆ ಈಗ ಒಂದು ಹಣಕಾಸಿನ ವ್ಯವಸ್ಥೆ ಎಲ್ಲ ಹೇಗೆ ಅದು? ಸರ್, ನಮಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು L&T ಫೈನಾನ್ಸ್ ಅವರು. ಇದೊಂದು CSR ಆಕ್ಟಿವಿಟಿ ಆಗಿರೋದ್ರಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಸೊ ಆಕ್ಸಿಸ್ ಲೈವ್ಲಿಹುಡ್ ಸಂಸ್ಥೆಗೆ ಇದನ್ನ ಕೊಡ್ತಾರೆ L&T ಫೈನಾನ್ಸ್ ಅವರು. ಸೊ ಅದ್ರ ಮುಖಾಂತರ ನಮಗೆ ಈಗ ಗೌರವಧನ ಆಗಿರ್ಬೋದು, ಡಿಜಿಟಲ್ ಸಖಿಗಳಿಗೆ ನಮಗೆ ಸ್ಯಾಲರಿ ಆಗಿರ್ಬೋದು, ಎಲ್ಲನೂ ಕೂಡ ನಮಗೆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಪ್ರತಿಯೊಂದನ್ನು ಕೂಡ ನಮಗೆ ಇದ್ರ ಮುಖಾಂತರ ಹಣದ ಹರಿವಾಗ್ತಾ ಇದೆ ಸರ್. ಇದು ಆಕ್ಚುಲಿ ಈಗ ತಾವು ಮಾಡ್ತಾ ಇರೋದು ಹಾನರರಿ ಇದ್ರ ಮೇಲೆ ಮಾಡ್ತೀರಿ? ಹೌದು ಸರ್, ಗೌರವಧನದ ಬೇಸ್. ಗೌರವಧನ ಅಷ್ಟೇ? ಹೌದು ಸರ್. ಆದರೂ ಇದು ಜನೋಪಯೋಗಿ ರೈತ ಉಪಯೋಗಿ ಕಾರ್ಯಕ್ರಮ, ಖಂಡಿತ ನಿಜವಾಗೂ ಇದು ಬೇಕಾಗಿತ್ತು ನಮ್ಮ ರೈತ ವರ್ಗಕ್ಕೆ. ಹೌದಲ್ಲ? ಖಂಡಿತ ಸರ್, ಸಾಕಷ್ಟು ರೈತರು ಕೂಡ ಇದನ್ನ ನಿರೀಕ್ಷೆ ಮಾಡಿರ್ತಾರೆ. ಹೌದು ಸರ್, ಹೌದು. ಡಿಜಿಟಲ್ ಯುಗ ಏನ್ ಪ್ರಾರಂಭ ಆಗಿದೆ, ಪ್ರಾರಂಭ ಆಗಲಿ 5-6 ವರ್ಷ ಆಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಅದರ ಅರಿವು ಕಮ್ಮಿ ಇರೋದ್ರಿಂದನೇ ಈ ಡಿಜಿಟಲ್ ಸಖಿ ಯೋಜನೆ ಗ್ರಾಮೀಣ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ವಿ. ಅದರಿಂದ ಸಾಕಷ್ಟು ಸಫಲವನ್ನು ಕೂಡ ನಾವು ಕಂಡಿದ್ವಿ ಸರ್, ಯಶಸ್ವಿ ಆಗ್ತಾ ಇದೆ ಕಾರ್ಯಕ್ರಮ ಕೂಡ. ಸಾಕಷ್ಟು ಡಿಜಿಟಲ್ ಬಗ್ಗೆ ಅರಿವನ್ನು ಪ್ರತಿನಿತ್ಯ ಕೂಡ ನಾವು ಟಾರ್ಗೆಟ್ ಏನಿದೆ ಅದನ್ನ ನಾವು ರೀಚ್ ಮಾಡ್ತಾ ಇದ್ದೀವಿ, ಮತ್ತೆ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಸರ್, ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೀವಿ. ಆಯ್ತು ಮಾಗಡಿಯ ಮಂಜುನಾಥ್ ಅವರೇ, ಆಕಾಶವಾಣಿ ಬಂದು ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಖಿಯರು ಮತ್ತೆ ಡಿಜಿಟಲ್ ವ್ಯವಸ್ಥೆಯಿಂದ ನಮ್ಮ ರೈತ ವರ್ಗಕ್ಕೆ ಏನೇನು ಉಪಯೋಗ ಇದೆ, ಯಾವ ಕ್ಷೇತ್ರದಲ್ಲಿ ಅವರು ತಮ್ಮ ಒಂದು ಜೀವನವನ್ನ ನಮ್ಮ ರೈತರು ಉಪಯೋಗಿಸ್ಕೊಳ್ಬಹುದು, ಯಾವ ಒಂದು ಉದ್ಯಮವನ್ನ ಉಪಯೋಗಿಸ್ಕೊಂಡ್ರೆ ನಮ್ಮ ರೈತರಿಗೆ ಉಪಯೋಗ ಆಗ್ಬಹುದು, ಹೀಗೆ 10-6 ವಿಚಾರಗಳನ್ನ ನಮ್ಮ ರೈತರಿಗೆ ರೈತ ಸಮುದಾಯಕ್ಕೆ ತಿಳಿಸಿದ್ದೀರಿ. ಕೆಲವರು ರೈತರು ಇರ್ತಾರೆ, ರೈತ ಸಮುದಾಯದವರು ಇರ್ತಾರೆ, ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ ಅಂತ ಇಟ್ಕೋತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಖಂಡಿತ ಸರ್, ನನ್ನ ಸಂಪರ್ಕ ಸಂಖ್ಯೆ 9686978863. ಮತ್ತೊಮ್ಮೆ 9686978863. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ರೈತ ಬಾಂಧವರೇ, ಇದುವರೆಗೆ ಡಿಜಿಟಲ್ ಕಿರು ಉದ್ಯಮ ಈ ವಿಚಾರವಾಗಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದ್ದವರು ತಿಮ್ಮಪ್ಪ ಎಚ್ ಗೌಡ. ಈಗ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಕೆಟಿ ಪರಮೇಶ್ವರಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳೋಣ. ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿದೊಂದೋಡಿ ಓಡಿ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿದಂದೋಡಿ ಓಡಿ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿದಂದೋಡಿ ಓಡಿ ಸದ್ಗುರು ಗಂಗಾ ಗಿರಿಯ ಪರ್ವತದ ಮೇಲನು ದಿನ ಚುಂಚಾನಗಿರಿಯ ಪರ್ವತದ ಮೇಲನು ದಿನ ಚುಂಚಾನಗಿರಿಯ ಪರ್ವತದ ಮೇಲನು ದಿನ ಚುಂಚಾನಗಿರಿಯ ಪರ್ವತದ ಮೇಲನು ದಿನ ಮಂಚಾದೊಳ್ ಕುಳಿತು ಪ್ರಪಂಚವ ಸಲಹುವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಕಣಿದಂದೋಡಿ ಓಡಿ ಮಂಚಾದು ಕುಳಿತು ಪ್ರಪಂಚವ ಸಲಹುವ ಮಂಚಾದು ಕುಳಿತು ಪ್ರಪಂಚ ಗಣಿದಂದೋಡಿ ಓಡಿ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿದಂದೋಡಿ ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗಲ್ ಕಂಚಿನ ಕುದುರೆ ಮೇಲ್ ಮಿಂಚುವ ಪವರ್ಣಂಗಳ್ ದಿಟ್ಟ ದೇವಾಂಗನು ಧರಿಸಿದ ವಸ್ತ್ರ ಭೂಷಣವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿತಂದೋಡಿ ಓಡಿ ಚುಂಚಾನ ಗಿರಿಯ ಪರ್ವತ ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗಳ್ ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗಳ್ ದಿಟ್ಟ ದೇವಾಂಗನು ಧರಿಸಿದ ವಸ್ತ್ರ ಭೂಷಣವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿತಂದೋಡಿ ಓಡಿ ಕಂಚಿನ ಕುದುರೆ ಮೇಲ್ ಮಿಂಚುವ ಪವನಂಗಳ್ ದಿಟ್ಟ ದೇವಾಂಗನು ಧರಿಸಿದ ವಸ್ತ್ರ ಭೂಷಣವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿತಂದೋಡಿ ಓಡಿ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಳಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಕಳಿದಂದೋಡಿ ಓಡಿ ನೀಟಿ ಕಟಾರಿಯ ನೀಟಾಗಿ ಪಿಡಿಕೊಂಡು ಕಟಾರಿಯ ನೀಟಾಗಿ ಪಿಡಿಕೊಂಡು ನೋಟಾ ದೊಳ್ ಕುಳಿತು ಪ್ರಪಂಚವ ಸಲಹುವ ಪ್ರಪಂಚವ ಸಲಹುವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿತಂಗೋಡಿ ಈಟಿ ಕಟಾರಿಯ ನೀಟಾಗಿ ಪಿಡಿಕೊಂಡು ಕಟಾರಿಯ ನೋಟಾ ದೊಳ್ ಕುಳಿತು ಪ್ರಪಂಚವ ಸಲಹುವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ಗಣಿತಂದೋಡಿ ಓಡಿ ಈಟಿ ಕಟಾರಿಯ ಈಟಾಗಿ ಬಿಡಿಕೊಂಡು ನೋಟಾ ದೊಳ್ ಕುಳಿತು ಪ್ರಪಂಚವ ಸಲಹುವ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಳಿದಂದೋಡಿ ಓಡಿ ಸದ್ಗುರು ಗಂಗಾ ಧರಲಿಂಗ ಬರುವಂತ ಬೆಡಗ ನೋಡಿ ನೋಡಿ ಸೇವೆ ಮಾಡಿ ಮಾಡಿ ದಳಿದಂದೋಡಿ ಓಡಿ ನಂಜುಂಡಪ್ಪ ನಂಜುಂಡಪ್ಪ ನಿನ್ನ ರೂಪ ನೋಡು ಆಸೆಗೆ ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ ನಂಜುಂಡಪ್ಪ ನಿನ್ನ ರೂಪ ನೋಡು ಆಸೆಗೆ ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ ಸ್ವಾಮಿ ನಂಜಪ್ಪ ಕಾಪಾಡೋ ನಮ್ಮಪ್ಪ ಸ್ವಾಮಿ ನಂಜಪ್ಪ ಕಾಪಾಡೋ ನಮ್ಮಪ್ಪ ಸ್ವಾಮಿ ನಂಜಪ್ಪ ಕಾಪಾಡೋ ನಮ್ಮಪ್ಪ ಸ್ವಾಮಿ ನಂಜಪ್ಪ ಕಾಪಾಡೋ ನಮ್ಮಪ್ಪ ನಂಜುಂಡಪ್ಪ ನಿನ್ನ ರೂಪ ನೋಡು ಆಸೆಗೆ ನಂಜುಂಡಪ್ಪ ನಿನ್ನ ರೂಪ ನೋಡೋ ಆಸೆಗೆ ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ ಪಾದ ಮುಟ್ಟಿ ಪಾದ ಮುಟ್ಟಿ ಬೇಡ್ಬೇಕಂತ ಓಡೋಡಿ ಬನ್ನಪ್ಪ ಪಾದ ಮುಟ್ಟಿ ಓಡ್ಬೇಕಂತ ಓಡೋಡಿ ಬನ್ನಪ್ಪ ಪಾದ ಮುಟ್ಟಿ ಬೇಡ್ಬೇಕಂತ ಓಡೋಡಿ ಬನ್ನಪ್ಪ ಪಾದ ಮುಟ್ಟಿ ಬೇಡ್ಬೇಕಂತ ಓಡೋಡಿ ಬನ್ನಪ್ಪ ಹಣ್ಣು ದವನ ಎಸಿಯೋಕಂತ ಮುಂದೆ ಕುಂತಪ್ಪ ಹಣ್ಣು ದವನ ಎಸಿಯೋಕಂತ ಮುಂದೆ ಕುಂತಪ್ಪ ಪಾದ ಮುಟ್ಟಿ ಬೇಡ್ಬೇಕಂತ ಓಡೋಡಿ ಬನ್ನಪ್ಪ ಪಾದ ಮುಟ್ಟಿ ಬೇಡ್ಬೇಕಂತ ಓಡೋಡಿ ಬನ್ನಪ್ಪ ಗುಡಿಯ ಬಾಗಿಲು ಮುಚ್ಚಾಯಿತು, ಬರದೊಳಗೆ ನಿನ್ನ ಗುಡಿಯ ಬಾಗಿಲು ಮುಚ್ಚಾಯಿತು. ನಂಜುಂಡಪ್ಪ ನಂಜುಂಡಪ್ಪ ನಿನ್ನ ರೂಪ ನೋಡೋ ಆಸೆಗೆ ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ. ಏರಿಯ ಮೇಲೆ ಏರಿಯ ಮೇಲೆ ಕುಂತು ನಿನ್ನ ನೋಡಕ್ ಬನ್ನಪ್ಪ, ಏರಿಯ ಮೇಲೆ ಕುಂತು ನಿನ್ನ ನೋಡಕ್ ಬನ್ನಪ್ಪ. ಹಣ್ಣು ದವನ ಎಸೆಯೋಕಂತ ಮುಂದೆ ಕುಂತಪ್ಪ, ಹಣ್ಣು ದವನ ಎಸೆಯೋಕಂತ ಮುಂದೆ ಕುಂತಪ್ಪ. ಜನರಾಗ ನುಗ್ಲಾಗ್ ನುಗ್ಗಿ ನುಗ್ಗಿ ಮುಗುರ್ಸಿ ಬಿದ್ದಪ್ಪ, ಜನರ ನುಗ್ಲಾಗ್ ನುಗ್ಗಿ ನುಗ್ಗಿ ಮುಗುರ್ಸಿ ಬಿದ್ದಪ್ಪ, ಜನರ ನುಗ್ಲಾಗ್ ನುಗ್ಗಿ ನುಗ್ಗಿ ಮುಗುರ್ಸಿ ಬಿದ್ದಪ್ಪ, ಜನರ ನುಗ್ಲಾಗ್ ನುಗ್ಗಿ ನುಗ್ಗಿ ಮುಗುರ್ಸಿ ಬಿದ್ದಪ್ಪ. ನಿನಗಾಗಿ ತಂದದವನ ಜನರು ತುಳಿದ್ರಪ್ಪ, ನಿನಗಾಗಿ ತಂದದವನ ಜನರು ತುಳಿದ್ರಪ್ಪ. ನಂಜುಂಡಪ್ಪ ನಂಜುಂಡಪ್ಪ ನಿನ್ನ ರೂಪ ನೋಡೋ ಆಸೆಗೆ ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ, ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ, ಗಂಜಿ ಸಹಿತ ಕುಡಿದು ಬಂದೆ ಹಸಿದ ಹೊಟ್ಟೆಗೆ. ಸ್ವಾಮಿ ನಮ್ಮಪ್ಪ ಕಾಪಾಡೋ ನಮ್ಮಪ್ಪ, ಸ್ವಾಮಿ ನಮ್ಮಪ್ಪ ಕಾಪಾಡೋ ನಮ್ಮಪ್ಪ, ಕಾಪಾಡೋ ನಮ್ಮಪ್ಪ ಕಾಪಾಡೋ ನಮ್ಮಪ್ಪ ಕಾಪಾಡೋ ನಮ್ಮಪ್ಪ. ಲೈತವ್ವ ದುಃಖ ತುಂಬಿದ ಮರುತ್ಯಾಗ ನಾಗ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬಿದ ಮರುತ್ಯಾಗ ಮ್ಯಾಗ ದುಃಖ ತುಂಬಿದ ಮರುತ್ಯಾದ ಮ್ಯಾಗ ಸುಖ ತುಂಬಿದ ಮರುತ್ಯಾದ ಮ್ಯಾಗ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬಿದ ಮರುತ್ಯಾದ ಮ್ಯಾಗ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬಿದ ಮರುತ್ಯಾದ ಮ್ಯಾಗ. ನಾ ಮಾಡಿದ ಪಾಪ ನಾ ಕಳೆಯಬೇಕ, ನಾ ಮಾಡಿದ ಪಾಪ ನಾ ಕಳೆಯಬೇಕ, ನಾ ಮಾಡಿದ ಪಾಪ ನಾ ಕಳೆಯಬೇಕ, ನಾ ಮಾಡಿದ ಪಾಪ ನಾ ಕಳೆಯಬೇಕ. ಶಿವನ ಮ್ಯಾಲೆ ಆಕ ಸಿಟ್ಟಾಗಬೇಕ, ಶಿವನ ಮ್ಯಾಲೆ ಆಕ ಸಿಟ್ಟಾಗಬೇಕ, ಶಿವನ ಮ್ಯಾಲೆ ಆಕ ಸಿಟ್ಟಾಗಬೇಕ, ಶಿವನ ಮ್ಯಾಲಾಗ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬಿದ ಮರುತ್ಯಾದ ಮ್ಯಾಗ, ದುಃಖ ತುಂಬಿದ ಮರುತ್ಯಾದ ಮ್ಯಾಗ. ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಸತ್ಯವಂತನಾದ ಹರಿಶ್ಚಂದ್ರ ರಾಜ. ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿ ಎಂತೆ ಮಕ್ಕಳ ಮಾರಿ ಋಣವ ತೀರಿಸಿದ, ಕೊಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಕೊಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಕೊಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ, ಕೊಲೆಯಾಗಿ ಆಳಾಗಿ ಸುಡುಗಾಡ ಕಾಯ್ದ. ಸುಖ ಎಲ್ಲರಿಗೆಲ್ಲೈತವ್ವ ತುಂಬಿದ ಮರುತ್ಯಾದ ಮ್ಯಾಗ, ದುಃಖ ತುಂಬಿದ ಮರುತ್ಯಾದ ಮ್ಯಾಗ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ. ಹದಿನಾಲ್ಕು ವರುಷ ವನವಾಸಕ್ಕೋದ, ಹದಿನಾಲ್ಕು ವರುಷ ವನವಾಸಕ್ಕೋದ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, 14 ವರುಷ ವನವಾಸಕ್ಕೋದ, 14 ವರುಷ ವನವಾಸಕ್ಕೋದ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸುಖ ಎಲ್ಲರಿಗೆಲ್ಲ ಇಷ್ಟವ ದುಃಖ ತುಂಬಿದ ಮರು ತ್ಯಾಗ ಮ್ಯಾಗ, ಮಾ ಮಾಡಿದ ಪಾಪ ನಾ ಕಳೆಯಬೇಕ, ಮಾ ಮಾಡಿದ ಪಾಪ ನಾ ಕಳೆಯಬೇಕ, ಆ ಶಿವನ ಮ್ಯಾಲೆ ಆಕ ಸಿಟ್ಟಾಗಬೇಕ, ಶಿವನ ಮ್ಯಾಲೆ ಆಕ ಸಿಟ್ಟಾಗಬೇಕ, ಸುಖ ಎಲ್ಲರಿಗೆಲ್ಲ ಇತವ್ವ ದುಃಖ ತುಂಬಿದ ಮರು ತ್ಯಾಗ ಮ್ಯಾಗ, ದುಃಖ ತುಂಬಿದ ಮರು ತ್ಯಾಗ ಮ್ಯಾಗ, ಕೌರವರ ಮೋಸಾದಿ ಪಂಚಪಾಂಡವರು, ಕೌರವರ ಮೋಸಾದಿ ಪಂಚಪಾಂಡವರ, ಕೌರವರ ಮೋಸಾದಿ ಪಂಚ ಪಾಂಡವರು, ಕೌರವರ ಮೋಸಾದಿ ಪಂಚ ಪಾಂಡವರು, ರಾಜ್ಯ ಕೋಶವ ಬಿಟ್ಟು ಬಲು ಭವನ ಪಟ್ಟರು, ರಾಜ್ಯ ಕೋಶವ ಬಿಟ್ಟು ಬಲು